ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಎಂದರೆ 612 ಕಿಲೋಹರ್ಟ್ಸ್. ನಿಲಿತ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿಯದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ ಕುರಿತು ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ರೇಷ್ಮೆ ಹುಳುಗಳನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್ಎನ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಶ್ರೀನಿವಾಸ್ ಅವರೇ. ಸರ್ ನಮಸ್ಕಾರ. ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಈ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂತಹದ್ದು. ಈ ರೇಷ್ಮೆ ಹುಳುಗಳಿಗೆ ವಿವಿಧ ರೀತಿಯ ರೋಗಗಳು ಬರ್ತವೆ. ಅವು ಕಾಲಕ್ಕೆ ಅನುಗುಣವಾಗಿ ಕೂಡ ಬರ್ತವೆ. ಕಾಲಕ್ಕೆ ಅನುಗುಣವಾಗಿ ನಾವು ಅವುಗಳನ್ನು ನಿರ್ವಹಣೆ ಮಾಡಿಕೊಂಡು ಅವುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಉತ್ತಮವಾದಂಥ ರೇಷ್ಮೆಯ ಉತ್ಪಾದನೆಯನ್ನು ಮಾಡಬಹುದು. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ರೇಷ್ಮೆ ಹುಳುಗಳಿಗೆ ಯಾವ್ಯಾವ ರೋಗಗಳು ಕಂಡುಬರ್ತವೆ ಅಂತ? ಸರ್, ರೇಷ್ಮೆ ಹುಳು ಕೂಡ ಬೇರೆ ಜೀವಿಗಳಂತೆ ಸಾಕಷ್ಟು ರೋಗಗಳು ಕಂಡುಬರ್ತದೆ. ಇದರಲ್ಲಿ ಚಳಿಗಾಲದಲ್ಲಿ ಕೆಲವು ರೋಗಗಳು ಕಂಡುಬರ್ತದೆ, ಬೇಸಿಗೆ ಕಾಲದಲ್ಲಿ ಕೂಡ ರೋಗಗಳು ಕಂಡುಬರ್ತದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಮಗೆ ಶಿಲೀಂಧ್ರಗಳಿಂದ ರೋಗ ಕಂಡುಬರುತ್ತೆ. ಬೇಸಿಗೆ ಕಾಲದಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಗಳು ಕಂಡುಬರುತ್ತೆ. ಅದಕ್ಕೆ ಸಪ್ಪೆ ರೋಗ ಇರ್ಬೋದು, ಹಾಲು ರೋಗ ಇರ್ಬೋದು. ಚಳಿಗಾಲದಲ್ಲಿ ನಮಗೆ ಸುಣ್ಣಕಟ್ಟು ರೋಗ ಕಂಡುಬರುತ್ತೆ. ಇನ್ನು ವರ್ಷವಿಡೀ ಊಜಿ ನೊಣದ ಅವಳಿ ನಮ್ಮ ರೇಷ್ಮೆ ಹುಳುಗಳಿಗೆ ಕಾಡುತ್ತೆ, ಅದು ನಷ್ಟವನ್ನು ಕೂಡ ಭರಿಸ್ತದೆ. ಮಳೆಗಾಲದಲ್ಲಿ ಯಾವ್ದು ಕಂಡುಬರುತ್ತೆ ಅಂತ? ಮಳೆಗಾಲದಲ್ಲಿ ನಮಗೆ ಹಾಲು ಮತ್ತು ತೊಂಡೆ ರೋಗ ಮತ್ತು ಸಪ್ಪೆ ರೋಗಗಳು ಕೂಡ ಕಂಡುಬರ್ತದೆ. ಸಾಮಾನ್ಯ ಸುಣ್ಣಕಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರ್ಬೋದು, ಅದು ಬಿಟ್ಟರೆ ಮಾಮೂಲಿ ಇನ್ನು ಚಳಿಗಾಲದಲ್ಲಿ ನಮಗೆ ಸುಣ್ಣಕಟ್ಟು ರೋಗ ಹೆಚ್ಚಿಗೆ ಕಂಡುಬರುತ್ತೆ. ಮುಖ್ಯವಾಗಿ ತಾವು ಶಿಲೀಂಧ್ರ ರೋಗಗಳು ಅಂತ ತಾವು ಹೇಳಿದ್ರಿ, ಈ ರೇಷ್ಮೆ ಹುಳುಗಳಿಗೆ ಬರುವಂತಹ ಶಿಲೀಂಧ್ರ ರೋಗಗಳು ಯಾವ್ಯಾವ ಅಂತ? ಸರ್, ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳು ಎರಡು ರೋಗಗಳು ಬರುತ್ತೆ. ಒಂದು ನಮಗೆ ಬಿಳಿ ಸುಣ್ಣಕಟ್ಟು ಅಂತೇನು ಕರಿತೀವಿ, ಅದು ಬಿವರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರದಿಂದ ಬರುತ್ತೆ. ಮತ್ತು ನಮಗೆ ಚಾಕಿ ಹಂತದಲ್ಲಿ, ಚಾಕಿಗೆ ಆಸ್ಪರ್ಜುಲೋಸಿಸ್ ಅಂತೇಳಿ, ಆ ಒಂದು ಶಿಲೀಂಧ್ರದಿಂದ ಈ ರೋಗ ನಮಗೆ ಕಂಡುಬರುತ್ತೆ. ಆ ಒಂದು ಎರಡು ಶಿಲೀಂಧ್ರಗಳಿಂದ ಈ ರೋಗಗಳು ಕಂಡುಬರುತ್ತೆ. ಈಗ ಚಾಕಿ ಹಂತದಲ್ಲಿ ಕಂಡುಬರುವಂಥ ಈ ಆಸ್ಪರ್ಜಿಲೋಸಿಸ್ ರೋಗಕ್ಕೆ ಬಂದರೆ ಏನು ಇದರ ಲಕ್ಷಣಗಳು ಅಂತ? ಸರ್, ಆಸ್ಪರ್ಜಿಲೋಸಿಸ್ ಏನಂದರೆ ನಮಗೆ ಚಾಕಿ ಕೇಂದ್ರಗಳಲ್ಲಿ ಹೆಚ್ಚಿಗೆ ಉಷ್ಣಾಂಶ, ಹೆಚ್ಚಿಗೆ ತೇವಾಂಶವನ್ನು ನಿರ್ವಹಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಆಸ್ಪರ್ಜಿಲೋಸಿಸ್ ಅಂತ ಕಂಡುಬರುತ್ತೆ. ಇದು ಕಂಡು ಬಂದಾಗ ನಮಗೆ ಎಲ್ಲ ಹುಳುಗಳು ಕೂಡ ಅದಕ್ಕೆ ಏನು ಅವಳಿ ಬಂದ ಈ ಒಂದು ಆಸ್ಪರ್ಜಿಲೋಸಿಸ್ ಬಂದರೆ ಅದು ಆ ಹುಳುಗಳಿಗೆ ತೊಂದರೆ ಆಗುತ್ತೆ. ಚಾಕಿ ಹಂತದಲ್ಲಿ ಕೂಡ ಅದು ನಮಗೆ ಏನು ಬೆಳವಣಿಗೆ ಕುಂಠಿತ ಆಗುತ್ತೆ, ಜೊತೆಗೆ ನಮಗೆ ಚಾಕಿ ತೊಂದರೆ ಆಗುತ್ತೆ. ಹಂಗಾಗಿ ಅದು ಆ ಒಂದು ನಿರ್ವಹಣೆ ಮಾಡಬೇಕಾದ್ರೆ, ಆ ಒಂದು ಚಾಕಿ ಹುಳುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಚಾಕಿ ಕೇಂದ್ರದ ಮಾಲೀಕರು ಪ್ರತಿದಿನ ಸೊಪ್ಪು ಕೊಡುವ ಮುನ್ನ ಆ ಒಂದು ಏನು ಪ್ಯಾರಾಪಿನ್ ಪೇಪರ್ ಇದ್ದರೆ ಪೇಪರ್ನ ತೆಗಿಬೇಕಾಗತ್ತೆ, ಅದಕ್ಕೆ ಚೆನ್ನಾಗಿ ಗಾಳಿ ಆಡುವಂತೆ ನೋಡಬೇಕಾಗತ್ತೆ. ಅದ ನಂತರ ಅದಕ್ಕೆ ನಾವೇನು ಈಗಾಗಲೇ ಶಿಫಾರಸು ಮಾಡಿರ್ತಕ್ಕಂಥ ಸೋಂಕು ನಿವಾರಕಗಳನ್ನು ಬಳಸಬೇಕಾಗತ್ತೆ. ಆಮೇಲೆ ಬೆಡ್ಡನ್ನು ಒಣಗಿಸ್ಬೇಕಂದ್ರೆ ನಮಗೆ ಆ ಸ್ಥಳಾವಕಾಶ ಹೆಚ್ಚಿಗೆ ಕೊಟ್ಟು ಅದು ಗಾಳಿ ಆಡುವಂತೆ ಮಾಡಿ ನಂತರ ಅನ್ನ ಸೊಪ್ಪನ್ನು ಕೊಟ್ಟು ನಿರ್ವಹಣೆ ಮಾಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಈ ಆಸ್ಪರ್ಜಿಲೋಸಿಸ್ ನಿಯಂತ್ರಣ ಮಾಡ್ಬೋದು. ಮುಖ್ಯವಾಗಿ ಇದು ಈ ಚಾಕಿ ಹಂತ ಹುಳುಗಳಿಗೆ ಕಂಡುಬರುವಂತಹ ರೋಗ, ಆಸ್ಪರ್ಜಿಲೋಸಿಸ್ ಅಂತ ಬಂದ್ರೆ ಕಂಡುಬರ್ತಕ್ಕಂಥ ರೋಗ ಅದು. ಅವಳಿ ಕೂಡ ಅದೇ ಅಷ್ಟೇ ತೀವ್ರವಾಗಿರುತ್ತೆ. ಅದನ್ನ ಚಾಕಿ ಕೇಂದ್ರದ ಮಾಲೀಕರು ಏನಿರ್ತಾರೆ ಅದನ್ನ ಸ್ವಲ್ಪ ಪರಿಶೀಲನೆ ಮಾಡಿ ಈ ಒಂದು ಚಳಿಗಾಲದಲ್ಲಿ ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಸಾಕಷ್ಟು ಈ ಪ್ರಮಾಣದಲ್ಲಿ ಈಗ ಈ ಚಾಕಿ ಸಾಕಾಣಿಕಾ ಕೇಂದ್ರದಿಂದಲೇ ಹುಳುಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಸಮಸ್ಯೆ ಕಂಡುಬರೋದಿಲ್ಲ ಅಂತಾರೆ ಇದು? ಇಲ್ಲ, ಕಂಡುಬರುತ್ತೆ. ಅದು ಒಂಥರದ ರೋಗ ಕಂಡುಬರುತ್ತೆ, ಈಗ ಬಿಳಿ ಸುಣ್ಣಕಟ್ಟೆನೇ ಹೇಳ್ತೀವಿ. ಆ ಒಂದು ಈ ವರ್ಷ ಏನು ನಮಗೆ ಈ ಚಳಿಗಾಲ ಭಾಳಷ್ಟು ತೀವ್ರವಾದ ಚಳಿಗಾಲ ನಮಗೇನು ಬಂತು, ಹಂಗಾಗಿ ರೈತರ ಹಂತದಲ್ಲಿ ಕೂಡ ಈ ಒಂದು ಸುಣ್ಣಕಟ್ಟು ರೋಗ ಭಾಳಷ್ಟು ಯಥೇಚ್ಛವಾಗಿ ಬಂತು ಈ ವರ್ಷ. ಹಂಗಾಗಿ ಇದುವರೆಗೂ ಇನ್ನೂ ಕೂಡ ಮುಂದುವರಿತಾ ಇದೆ. ಹಂಗಾಗಿ ಆ ಸುಣ್ಣಕಟ್ಟದ ಕ್ರಮಗಳು ನಿಯಂತ್ರಣ ಕ್ರಮಗಳು ಕೂಡ ರೈತರು ಪಾಲಿಸಬೇಕಾಗತ್ತೆ. ಈಗ ಮುಖ್ಯವಾಗಿ ಸುಣ್ಕಟ್ ರೋಗ ಅಂತ ತಾವು ಹೇಳಿದ್ರೆ ಈ ಸುಣ್ಕಟ್ ರೋಗದ ಲಕ್ಷಣಗಳು ಯಾವ್ಯಾವು ಅಂತೇಳಿ? ಸುಣ್ಕಟ್ಟು ರೋಗ ಬಂದಾಗ ಮುಳುನ ಸೊಪ್ಪು ತಿಂತಕ್ಕಂಥದ್ದು ಪ್ರಮಾಣ ಕಡಿಮೆ ಆಗುತ್ತೆ, ನಂತರ ಅದು ಚಟುವಟಿಕೆ ಕಳೆದುಕೊಳ್ಳುತ್ತೆ, ಪ್ರಾರಂಭವಾಗಿ ಅದಕ್ಕೆ ಕಪ್ಪು ಚುಕ್ಕೆ ಗುರುತುಗಳು ಕಾಣುತ್ತೆ, ನಂತರ ಹುಳ ಸತ್ತ ನಂತರ ಗಡಸಾಗಿ ಏನು ಬೆಳಿ ಬಣ್ಣಕ್ಕೆ ತಿರುಗುತ್ತೆ, ನಮಗೇನು ಸೀಮೆ ಸುಣ್ಣ ನೋಡ್ತೀವಿ ಆ ಥರದ ಒಂದು ಇದು ಅದ್ರ ಮೇಲೆ ಏನು ಫಂಗಲ್ ಸ್ಪೋರ್ಸ್ ಎಲ್ಲ ಇದ್ದು ಆ ಥರದ ಕಾಣುತ್ತೆ ಆ ಒಂದು ಸುಣ್ಕಟ್ಟಿಗೆ, ಬಿಳಿ ಸುಣ್ಕಟ್ಟು ರೋಗಕ್ಕೆ. ಮುಖ್ಯವಾಗಿ ಯಾವ ಹಂತದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತ? ಸರ್, ಈಗ ನಾವು ಎರಡನೇ ಜ್ವರದ ನಂತರ ಏನು ನಾವು ಚಾಕಿ ಹುಳುಗಳನ್ನು ರೈತರಿಗೆ ವಿತರಣೆ ಮಾಡ್ತೀವಿ, ಅಲ್ಲಿಂದನೂ ಕೂಡ ಪ್ರಾರಂಭವಾಗಿ ಎಲ್ಲ ಹಂತಗಳಲ್ಲೂ ಬರ್ಬೋದು. ಗೂಡು ಹಣ್ಣಾಗೋ ತನಕ ಈ ಒಂದು ಸುಣ್ಣಕಟ್ಟದ ಅವಳಿ ನಮಗೆ ಕಾಡುತ್ತೆ ರೈತರಲ್ಲಿ. ಹಂಗಾಗಿ ಅದನ್ನು ಎಲ್ಲ ಹಂತಗಳಲ್ಲೂ ಕೂಡ ಅವರು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ಸಾಕಣೆ ಮಾಡಿದ್ರೆ ಅದನ್ನು ನಿಯಂತ್ರಣ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಯಾವ ಒಂದು ವಾತಾವರಣದ ಅಂಶಗಳು ಇದಕ್ಕೆ ಸಹಕಾರಿಯಾಗ್ತವೆ ಅಂತೀರಿ? ಅಂದರೆ ಹೆಚ್ಚಿನ ಒಂದು ತೇವಾಂಶ, ಕಡಿಮೆ ಉಷ್ಣಾಂಶ ಈ ಒಂದು ಕಾರಣ, ಜೊತೆಗೆ ಈ ಶಿಲೀಂಧ್ರಗಳು ಮತ್ತೆ ಪರ್ಯಾಯ ಕೀಟಗಳು, ಏನು ನಮಗೆ ಎಲೆ ಸುರುಳಿ ಕೀಟ ಬಂದಿದೆ ಆ ಕೀಟದಿಂದ ಕೂಡ ಬರ್ಬೋದು. ಹಂಗಾಗಿ ಈ ಒಂದು ಕಾರಣಗಳಿಂದ ಈ ಸುಣ್ಕಟ್ಟು ರೋಗ ನಮ್ಗೆ ಹೆಚ್ಚಿಗೆ ಬರ್ತಾ ಇದೆ. ಅಂದರೆ ಈ ವರ್ಷ ನಮಗೇನು ಎಲ್ಲ ಒಳ್ಳೆ ಮಳೆ ಆಯಿತು, ಚಳಿ ಜಾಸ್ತಿ ಇತ್ತು, ಹಂಗಾಗಿ ಈ ಚಳಿ ಜಾಸ್ತಿ ಇದ್ದಿದ್ದಕ್ಕೆ ಈ ವರ್ಷ ಭಾಳಷ್ಟು ರೈತರಲ್ಲಿ ಈ ಸುಣ್ಕಟ್ಟು ಅವಳಿಯಿಂದ ಬೆಳೆ ಕಳ್ಕೊಳ್ತಕ್ಕಂಥದ್ದು ನಷ್ಟ ಆಗಿರ್ತಕ್ಕಂಥದ್ದು ಇದೆ. ಅಂದರೆ ಈ ಎಲೆ ಸುರುಳಿ ಕೀಟಕ್ಕೂ ಕೂಡ ಈ ಸುಣ್ಕಟ್ಟು ರೋಗ ಬರುತ್ತೆ? ಹೌದು, ಅಂದರೆ ಸುಣ್ಕಟ್ಟು ರೋಗ ಏನು ಆ ಒಂದು ಸೊಪ್ಪನ್ನು ಬಳಕೆ ಮಾಡಿದಾಗ ಆ ಸುಣ್ಕಟ್ಟು ಈ ರೇಷ್ಮೆ ಹುಳುಗಳಿಗೆ ಬರ್ತಕ್ಕಂಥ ಅವಕಾಶಗಳಿರ್ತದೆ, ಅದಕ್ಕೇನು ಬಂದಿರ್ತದೆ. ಅಂದ್ರೆ ಇಲ್ಲಿ ವಿಶಿಷ್ಟವಾದ ಲಕ್ಷಣಗಳನ್ನ ನಾವು ಕಾಣಬಹುದು. ರೈತರು ಹೇಗೆ ಗುರುತಿಸಬಹುದು ಅಂತ? ಗುರುತಿಸಬಹುದು, ಅದು ಸಾಮಾನ್ಯವಾಗಿ ಹುಳ ಚಟುವಟಿಕೆ ಕಳೆದುಕೊಳ್ಳುತ್ತೆ, ನಂತರ ಅದು ಹುಳ ಸತ್ತ ನಂತರ ಗಡಸಾಗುತ್ತೆ, ಅದು ನಮ್ಗೇನು ಎಲ್ಲ ರೈತರು ಕೂಡ ಗುರುತಿಸ್ತಕ್ಕಂತ ಒಂದು ಸುಣ್ಕಟ್ಟು ರೋಗ ಇದು. ಅಂದ್ರೆ ಅದು ಗಡಸಾಗೋದು ಸತ್ತ ಮೇಲೆ? ಹುಳು ಸತ್ತ ಮೇಲೆ. ಪ್ರಾರಂಭದಲ್ಲಿ ಚಟುವಟಿಕೆ ಕಳೆದುಕೊಳ್ಳುತ್ತೆ, ಆಮೇಲೆ ಅದರದ್ದು ಏನು ನಮಗೆ ಸೊಪ್ಪು ತಿಂತಕ್ಕಂಥದ್ದು ಪ್ರಮಾಣ ಕಡಿಮೆ ಆಗುತ್ತೆ, ಆವಾಗ ಅದನ್ನ ಗುರುತಿಸ್ಬೋದು. ಅದನ್ನ ಎಲ್ಲ ರೈತರು ಕೂಡ ಸುಣ್ಕಟ್ಟು ಬಂದ ನಂತರ ನಿಯಂತ್ರಣ ಮಾಡೋದು ಕಷ್ಟ. ಹಂಗಾಗಿ ಈಗ ಏನು ಈ ವಾತಾವರಣ ಬಂದಿದೆ, ಚಳಿಗಾಲ ಇದೆ ಅಂತೇಳಿದ್ರೆ ಈ ವಾತಾವರಣಕ್ಕೆ ಏನೆಲ್ಲ ಸುಣ್ಣಕಟ್ಟು ನಿಯಂತ್ರಣ ಕ್ರಮಗಳು ಕೈಗೊಳ್ಬೇಕೋ ಮುಂಜಾಗ್ರತೆಯಿಂದ ತಗೊಂಡ್ರೆ ಮಾತ್ರ ಈ ರೋಗವನ್ನ ಬರ್ದಂಗೆ ತಡಿಬಹುದು. ಅಂದ್ರೆ ರೋಗ ಬರ್ದಂಗೆ ತಡೆಯೋದೇ ಒಳ್ಳೇದು. ಒಳ್ಳೇದು, ಬಂದ ಮೇಲೆ ಬಹಳ ಕಷ್ಟ. ಬಹಳ ಕಷ್ಟ. ಏನೇನು ಮುಂಜಾಗ್ರತೆ ವಹಿಸಬೇಕಾಗುತ್ತೆ ಸರ್? ಈಗೇನಾಗುತ್ತೆ, ಸುಣ್ಕಟ್ಟಿಗೆ ನಮ್ಮ ಎಲ್ಲ ರೇಷ್ಮೆ ಹುಳುಗಾರೇನಪ್ಪ ಅಂತ ಹೇಳಿದ್ರೆ, ನಾನು ಉಷ್ಣಾಂಶ ಕಡಿಮೆಗೆ ರೋಗ ಬರುತ್ತೆ ಅಂತ ಹೇಳಿದೆ. ಎಲ್ಲ ರೇಷ್ಮೆ ಹುಳು ಸಾಕೋ ಮನೆಗಳಲ್ಲಿ ಉಷ್ಣಾಂಶನ ಹೆಚ್ಚಿಸಬೇಕಾಗತ್ತೆ. ಅಂದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್? ಕನಿಷ್ಠ 25 ಡಿಗ್ರಿ ಅಷ್ಟು ಉಷ್ಣಾಂಶವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಅದಕ್ಕೆ ಇದ್ದಲು ಕೆಂಡಗಳನ್ನು ಬಳಸ್ಬೋದು, ಹೀಟರ್ಗಳನ್ನು ಬಳಸ್ಬೋದು. ಈ ಒಂದು ಬಳಸೋದ್ರ ಮುಖಾಂತರ ಉಷ್ಣಾಂಶವನ್ನು ಹೆಚ್ಚಿಸಬಹುದು. ನಂತರ ಸುಣ್ಣವನ್ನು ಯಥೇಚ್ಛವಾಗಿ ಬಳಸಬೇಕು. ಸುಣ್ಣವನ್ನು ಮನೆಗಳಲ್ಲಿ ನೆಲಕ್ಕೆ ಹರಡಬೇಕಾಗತ್ತೆ, ಮತ್ತೆ ಆ ಜ್ವರಗಳಲ್ಲಿ ಚೆನ್ನಾಗಿ ಸುಣ್ಣವನ್ನು ಬಳಸಬೇಕಾಗತ್ತೆ. ಜ್ವರ ಇದ್ದ ನಂತರ ಹಂತಗಳಲ್ಲೂ ಕೂಡ ಸುಣ್ಣವನ್ನು ಬಳಸ್ಬೋದು. ಆದಷ್ಟು ಸ್ಥಳಾವಕಾಶ ಕೊಡಬೇಕಾಗತ್ತೆ, ಆಮೇಲೆ ಗಾಳಿ ಆಡಲಿಕ್ಕೆ ಆದಷ್ಟು. ಯಾಕಂದ್ರೆ ರೈತರು, ಎಲ್ಲ ರೈತರು ಈ ಸುಣ್ಕಟ್ಟಿದೆ ಅಂದರೆ ಚಳಿಗೆ ಎಲ್ಲ ಇನ್ನೂ ಚಳಿ ಜಾಸ್ತಿ ಆಗುತ್ತೆ, ಕಿಟಕಿ ಬಾಗಿಲು ಮುಚ್ಚುತ್ತಾರೆ, ಆವಾಗ ಇನ್ನೂ ಜಾಸ್ತಿ ಆಗುತ್ತೆ ಸುಣ್ಣಕಟ್ಟು. ಹಂಗಾಗಿ ಗಾಳಿ ಆಡಂತೆ ನೋಡ್ಕೋಬೇಕು ಚೆನ್ನಾಗಿ. ಅಂದರೆ 4ನೇ ಹಂತದವರೆಗೂ ಎಷ್ಟು ಪ್ರಮಾಣದಲ್ಲಿ ಗಾಳಿ ಬಿಡಬೇಕು, ನಂತರ ಸಂಪೂರ್ಣವಾಗಿ ಗಾಳಿಯನ್ನು ಬಿಟ್ಟು ಸಂಚಾರಗೊಳಿಸಬೇಕಾಗತ್ತೆ. ನಂತರ ನಮ್ಮ ಶಿಫಾರಸಿನಂತೆ ಏನು ನಮ್ಮಲ್ಲಿ ಈಗಾಗಲೇ ವಿಜೇತ ಸಪ್ಲಿಮೆಂಟ್ ಅಂತ ಹೇಳ್ತೀವಿ, ಪೋರ್ಟ್ ಅಂತ ಬಳಸ್ತಾ ಇದ್ದಾರೆ, ಬಿ ಪೌಡರ್ ಅಂತ ಬಳಸ್ತಾ ಇದ್ದಾರೆ, ಅಧಿಕೃತ ತಯಾರಕರು ತಯಾರು ಮಾಡಿದ ಏನು ಶಿಫಾರಸು ಮಾಡ್ತೀವಿ ನಾವು, ನಮ್ಮ ಇಲಾಖೆ ಅಧಿಕಾರಿಗಳು ಏನು ಶಿಫಾರಸು ಮಾಡ್ತಾರೆ, ಆ ಒಂದು ಸೋಂಕು ನಿವಾರಕಗಳು ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಿದ್ರೆ ಬಹಳಷ್ಟು ಸೂಕ್ತ. ಅದ್ರ ಜೊತೆಗೆ ವಿಶೇಷವಾಗಿ ನಾವೇನು ಹೇಳ್ತಾ ಇದೀವಿ, ಈಗ ಕ್ಯಾಪ್ಟಾಪ್ ಸುಣ್ಣದ ಮಿಶ್ರಣವನ್ನು ಈ ಸುಣ್ಣಕಟ್ಟು ರೋಗಕ್ಕೆ ಬಳಕೆ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿ ಆ ಸುಣ್ಣಕಟ್ಟು ರೋಗವನ್ನು ನಿಯಂತ್ರಣ ಮಾಡಬಹುದು. ಅಂದ್ರೆ ಕ್ಯಾಪ್ಟಾಪ್ ಶಿಲೀಂಧ್ರನಾಶಕ ಮತ್ತು ಸುಣ್ಣವನ್ನು ಮಿಶ್ರಣ ಮಾಡಬೇಕು. ಅದು ಮಿಶ್ರಣ ಚೆನ್ನಾಗಿ ಮಾಡಬೇಕಾಗತ್ತೆ. ಮಿಶ್ರಣ ಮಾಡಿದ್ರೆ ಈಗ ಚಾಕಿ ಹಂತದಲ್ಲಿ 1 ಕೆಜಿ ಸುಣ್ಣಕ್ಕೆ 10 ಗ್ರಾಮ್ ಅನ್ನ ಮಿಶ್ರಣ ಮಾಡಬೇಕಾಗತ್ತೆ. ಕ್ಯಾಪ್ಟಾಪ್ ಅನ್ನ ಮಿಶ್ರಣ ಮಾಡಬೇಕಾಗತ್ತೆ. ದೊಡ್ಡ ಹುಳ ಅಂದ್ರೆ 3ನೇ ಹಂತದ ನಂತರ 1 ಕೆಜಿ ಸುಣ್ಣಕ್ಕೆ 20 ಗ್ರಾಮ್ ಅನ್ನ ಕ್ಯಾಪ್ಟಾಪ್ ಏನು ಶಿಲೀಂಧ್ರ ನಾಶಕವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಬಳಸ್ಬೋದು. ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಬಳಕೆ ಮುನ್ನ ಬೇಕಾದ್ರೆ ಅವರು ರೈತರು ಅವ್ರಿಗೇನಾದರೂ ಮಿಶ್ರಣ ಸರಿಯಾಗಿ ಆಗಿದೆ ಇಲ್ವಾ ಅಂದರೆ ಪರಿಶೀಲನೆ ಮಾಡಬೇಕಾದ್ರೆ ಒಂದು 10-20 ಹುಳುಗಳಿಗೆ ಬಳಸಿ ಬಳಕೆ ಮಾಡೋದು ಒಳ್ಳೆಯದು. ಆದಷ್ಟು ಈ ಕ್ಯಾಪ್ಟಾಪ್ ಸುಣ್ಣದ ಮಿಶ್ರಣವನ್ನು ಆ ಹುಳಕ್ಕೆ ಬಳಕೆ ಮಾಡುವಾಗ ಮಿಶ್ರಣ ಮಾಡ್ಕೊಂಡ್ರೆ ಒಳ್ಳೆಯದು. ಅದು ಸಾಕಷ್ಟು ದಿವಸಗಳ ಕಾಲ ಅದನ್ನು ಶೇಖರಿಸಿಡಬಾರ್ದು. ಈ ಥರ ಮಾಡಿದ್ರೆ ಸುಣ್ಣಕಟ್ಟು ರೋಗವನ್ನು ಭಾಳ ಚೆನ್ನಾಗಿ ಅದನ್ನು ನಿಯಂತ್ರಣ ಮಾಡ್ಬೋದು. ಮುಂಜಾಗ್ರತೆ ವಹಿಸಿದರೆ ಈ ವರ್ಷ ಭಾಳಷ್ಟು ರೈತರು ಸುಣ್ಣಕಟ್ಟು ರೋಗಕ್ಕೆ ಬೆಳೆ ನಷ್ಟ ಅನುಭವಿಸಿದ್ದಾರೆ ಅಂತ. ಆದ್ದರಿಂದ ಮುಂದಿನ ಏನು ಸೀಸನ್ ಇದೆ ಅಥವಾ ಈ ಚಳಿಗಾಲ ಬಂದಾಗ ಮುಂಜಾಗ್ರತೆ ವಹಿಸಿ ನಿಯಂತ್ರಣ ಮಾಡಿದ್ರೆ ಈ ಕ್ರಮಗಳನ್ನು ತಗೊಂಡ್ರೆ ನಿಯಂತ್ರಣಗೊಳಿಸ್ಬೋದು ಸರ್. ಅಂದ್ರೆ ಮುಖ್ಯವಾಗಿ ಮೊದಲು ಈ ಡೈಥೇನ್ 45 ಕೂಡ ಡೈಥೇನ್ ಸುಣ್ಣವನ್ನ ಬಳಕೆ ಮಾಡ್ತಾ ಇದ್ರು. ಹಂಗಾಗಿ ಈಗ ಅದಕ್ಕಿನ್ನೂ ಇದು ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ರೆ ಕ್ಯಾಪ್ಟಾಪ್, ಯಾಕಂದ್ರೆ ಈಗ ಡೈಥೇನ್ M525 ಆದ್ರೆ ಸುದ್ದೆ ಮಣ್ಣಿನ ಜೊತೆ ಮಿಶ್ರಣ ಮಾಡಬೇಕಾಗುತ್ತೆ, ಸುಣ್ಣ ಜೊತೆ ಮಿಶ್ರಣ ಮಾಡಬಾರ್ದು, ಅಷ್ಟು ಪರಿಣಾಮಕಾರಿ ಅಲ್ಲ. ಹಂಗಾಗಿ ಸುದ್ದೆ ಮಣ್ಣು ಲಭ್ಯತೆ ಸಿಗಲ್ಲ ಅಂತೇಳಿ ನಾವು ಏನ್ ಮಾಡ್ತಾ ಇದೀವಿ, ಈ ಶಿಫಾರಸನ್ನ ಮಾಡ್ತಾ ಇದೀವಿ. ಇದು ಬಹಳಷ್ಟು ರೈತರಲ್ಲಿ ಕೂಡ ಇದು ಬಳಕೆ ಮಾಡಿದ ನಂತರ ಅದು ಚೆನ್ನಾಗಿ ಪರಿಣಾಮಕಾರಿಯಾಗಿ ನಿಯಂತ್ರಣ ಆಗಿದೆ, ಅದನ್ನ ಬಳಕೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಿಕೊಳ್ಳೋದು, ಬಳಕೆ ಮಾಡುವ ಕೂಡ ಒಂದು ಚದರಡಿ ಸಣ್ಣ ಹುಳದ್ರ ಅಂದ್ರೆ ಚಾಕಿ ಹಂತದಲ್ಲಿ 1 ಚದರಡಿಗೆ 3 ಗ್ರಾಮನ್ನ ಬಳಸಬೇಕಾಗುತ್ತೆ. 1 ಚದರಡಿಗೆ 3 ಗ್ರಾಮ್ನಂತೆ ಬಳಸಬೇಕು. ಪ್ರೌಢ ಹುಳುಗಳಾದ್ರೆ ಅಂದ್ರೆ 3ನೇ ಹಂತದ ನಂತರ 1 ಚದರಡಿಗೆ 5 ಗ್ರಾಮ್ ಏನ್ ನಾವು ತಯಾರು ಮಾಡಿದ ಈ ಮಿಶ್ರಣವನ್ನು ಬಳಕೆ ಮಾಡಿದ್ರೆ ಅದು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ಬಟ್ ಸುಣ್ಣವನ್ನ ಯಥೇಚ್ಛವಾಗಿ ಬಳಕೆ ಮಾಡೋದು ಬಹಳಷ್ಟು ಈ ಒಂದು ಸುಣ್ಣ ಕಟ್ಟು ರೋಗಕ್ಕೆ ಉತ್ತಮ. ಅಂದ್ರೆ ಈಗ 1-2 ಹುಳುಗಳಿಗೆ ಮಾತ್ರ ಇದು ಲಕ್ಷಣ ಕಂಡು ಬಂದಿರುತ್ತೆ, ಬೇರೆ ಹುಳುಗಳಿಗೆ ಹರಡದಂತೆ ಹೇಗೆ ಮಾಡಬಹುದು ಸರ್? ಬೇರೆ ಅದೇ ಆ ಹುಳುಗಳನ್ನ ಆಯಿಸಬೇಕಾಗತ್ತೆ. ನಾವೇನು ರೋಗಗ್ರಸ್ತ ಹುಳುಗಳನ್ನ ಆಯ್ದು ಅವುಗಳನ್ನ ಸುಡಬಹುದು ಅಥವಾ ನಮ್ಮೇನ ಉಳ್ಬಹುದು, ಉಳಿ ಎಲ್ಲ ಮಾಡಿದ್ರೆ ಆವಾಗ ಈ ಒಂದು ಸುಣ್ಣಕಟ್ಟು ರೋಗ ಹರಡದಂತೆ, ಬೇರೆ ಹುಳುಗಳಿಗೆ ಹರಡದಂತೆ ನಿಯಂತ್ರಣ ಮಾಡಬಹುದು. ಹುಳುಗಳನ್ನ ಆಯ್ತೀವಲ್ಲ, ಆದ ನಂತರ ಅವರ ಏನು ಕೈಗಳನ್ನ ಮತ್ತೆ ಪ್ಯಾರಾಪಿನ್ ಪೇಪರ್ ದ್ರಾವಣದಿಂದ ತೊಳೆದು ಸ್ವಚ್ಛಗೊಳಿಸಿ ಬಳಸೋದು ಒಳ್ಳೇದು. ಶುಚಿಗೊಳಿಸ್ಕೋಬೇಕು, ಕೈಗಳನ್ನ ಶುಚಿಗೊಳಿಸಿ ಬಳಸೋದು ಒಳ್ಳೇದು. ಇನ್ನೊಂದು ತಾವು ತಿಳಿಸಿದ್ದು ಈ ರೇಷ್ಮೆ ಹುಳುಗಳಿಗೆ ಬರುವಂತ ರೋಗ ಅಂದ್ರೆ ಸಪ್ಪೆ ರೋಗ ಅಂತ ಅಂದು, ಈ ಸಪ್ಪೆ ರೋಗ ಅಂತ ಅಂದ್ರೆ ಏನು ಅಂತೀರಿ? ಸಪ್ಪೆ ರೋಗ ಕೂಡ ನಾವೇನ್ ಹೇಳ್ತಾ ಇದೀವಿ, ಈಗ ನಮ್ಮ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥದ್ದು, ನಮ್ಮ ಅಂಟು ಸೋಂಕಿನಿಂದ ಬರ್ತಕ್ಕಂಥದ್ದು, ಅದೊಂದು ಸಪ್ಪೆ ರೋಗ. ಮತ್ತೆ ಸ್ಟ್ರೆಪ್ಟೋಕಾಕ್ಲಸ್ ಮತ್ತೆ ಸ್ಟ್ರೆಪ್ಟೋಕೈಕಸ್ ಅಂತ ಹೇಳಿ ಆ ಒಂದು ಬ್ಯಾಕ್ಟೀರಿಯಾದಿಂದ ಕೂಡ ಈ ರೋಗ ಬರುತ್ತೆ. ಇದು ಕೂಡ ರೋಗ ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಕಂಡು ಬರ್ತಕ್ಕಂಥದ್ದು, ಮಳೆಗಾಲ ಮತ್ತೆ ಬೇಸಿಗೆ ಕಾಲದ ವರ್ಷವಿಡೀ ಕಂಡು ಬರುತ್ತೆ. ಆದ್ರೂ ವಿಶೇಷವಾಗಿ ಬೇಸಿಗೆ ಮತ್ತು ಈ ಮಳೆಗಾಲದಲ್ಲಿ ಈ ರೋಗ ಕಂಡು ಬರುತ್ತೆ. ಅಂದ್ರೆ ಮುಖ್ಯವಾಗಿ ವೈರಾಣುಗಳು ಮತ್ತು ಬ್ಯಾಕ್ಟೀರಿಯಾ ಎರಡರಿಂದನೂ ಕೂಡ ಈ ರೋಗ ಕಂಡು ಬರ್ತದೆ. ಹಂಗಾಗಿ ಇದು ಕೂಡ ಸೊಪ್ಪು ತಿಂತಕ್ಕಂಥದ್ದು, ನಮ್ಮ ಲಕ್ಷಣಗಳು ನೋಡಿದ್ರೆ ಸೊಪ್ಪು ತಿಂತಕ್ಕದ್ದು ಕಡಿಮೆ ಆಗುತ್ತೆ, ಮತ್ತೆ ಅದು ಹಸಿವನ್ನ ಕಳ್ಕೊಳ್ಳುತ್ತೆ, ಮತ್ತೆ ಹುಳ ಕೂಡ ಅದರ ಏನು ಚಟುವಟಿಕೆ ಇರುತ್ತೆ, ಚಟುವಟಿಕೆ ಇರಲ್ಲ. ಈ ಒಂದು ಎಲ್ಲ ಕಾರಣಗಳಿಂದ ಸಪ್ಪೆನ ಆಮೇಲೆ ಆ ಏನು ಹುಳುಗಳ ನಮ್ಮ ಇದು ಕೂಡ ಗಾತ್ರದಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ, ಏರ್ಪೇರ್ ಆಗುತ್ತೆ. ಹಂಗಾಗಿ ಆ ಒಂದು ಸಪ್ಪೆನ ಗುರುತಿಸಬಹುದು. ಗುರುತಿಸುವ ಮುನ್ನ ನಾನು ಆಗ್ಲೇ ಹೇಳಿದೆ, ಮುಂಜಾಗ್ರತೆ ಬಹಳ ಒಳ್ಳೆಯದು. ಈ ಬೇಸಿಗೆ ಕಾಲ ಬಂದ್ರೆ ಇದು ಬರಬಹುದು ಅನ್ನೋದು. ಆಮೇಲೆ ಈ ಸೊಪ್ಪಿನ ಗುಣಮಟ್ಟದ ಮತ್ತೆ ಈ ನಮ್ಮ ವಾತಾವರಣದಲ್ಲಿ ಏರ್ಪೇರು, ತಕ್ಷಣಕ್ಕೆ ಏರ್ಪೇರ್ ಆಗುತ್ತೆ, ಹೆಚ್ಚಿನ ಉಷ್ಣಾಂಶ ಹೆಚ್ಚಿನ ತೇವಾಂಶ ಆಗೋದು, ಮತ್ತೆ ಕಡಿಮೆ ಉಷ್ಣಾಂಶ ಕಡಿಮೆ ತೇವಾಂಶ ಆಗಿ ಏರ್ಪೇರ್ ಆದಾಗ ಕೂಡ ಈ ಒಂದು ಸಪ್ಪೆ ರೋಗ ಬರತಕ್ಕಂಥದ್ದು ಅವಕಾಶಗಳು ಇರುತ್ತೆ. ಆಮೇಲೆ ಸೋಂಕು ತಗಲಿ ಅಥವಾ ರೋಗಗ್ರಸ್ತ ಹುಳುಗಳಿಂದನೋ, ಮತ್ತೆ ಆ ಸೋಂಕು ತಗಲಿರ್ತಕ್ಕಂಥ ಮನೆ ಸಲಕರಣೆಗಳು ಉಪಯೋಗಿಸೋದ್ರಿಂದ ಅಲ್ಲಿಂದನೂ ಬರ್ಬೋದು. ಆಮೇಲೆ ಈ ಸೊಪ್ಪಿನ ಗುಣಮಟ್ಟ ಸೊಪ್ಪಿನ ಮೂಲಕ ಕೂಡ ಈ ರೋಗ ಬರಬಹುದು. ಕಳಪೆ ಗುಣಮಟ್ಟದ ಸೊಪ್ಪನ್ನು ಕೂಡ ಬರಬಹುದು. ಪೌಷ್ಟಿಕಾಂಶ ಇಲ್ಲದೆ ಇರುವಂತಹ ಸೊಪ್ಪನ್ನು, ಪೌಷ್ಟಿಕಾಂಶ ಇಲ್ಲದೆ ಇರತಕ್ಕಂಥದ್ದು, ಕಡಿಮೆ ಗುಣಮಟ್ಟದ ಸೊಪ್ಪನ್ನು ಬಳಕೆ ಮಾಡಿದ ಕೂಡ ಇದು ಬರ್ತಕ್ಕಂಥ ಅವಕಾಶಗಳು ಹೆಚ್ಚಿಗೆ ಇರುತ್ತೆ. ಅಂದ್ರೆ ಪ್ರಾರಂಭದ ಹಂತದಲ್ಲಿ ಗುರುತಿಸೋದು ಇದು ಬಹಳ ಮುಖ್ಯ ಅಂತ. ಗುರುತಿಸಿ ಅದನ್ನ ನಿಯಂತ್ರಣ ಮಾಡಿದ್ರೆ, ಈಗ ನಾನೇನೇ ಸುಣ್ಣಕಟ್ಟಿಗೆ ನಾವು ನಿಯಂತ್ರಣ ಮಾಡ್ತೀವಿ ಚಳಿಗಾಲದಲ್ಲಿ, ಅದೇ ತರ ಬೇಸಿಗೆಯಲ್ಲಿ ಬಂದ್ರೆ ಬೇಸಿಗೆ ಕಾಲಕ್ಕೆ ಏನೇನೆಲ್ಲ ಶಿಫಾರಸು ಮಾಡ್ತೀವಿ ಆ ತರ ನಿಯಂತ್ರಣ ಮಾಡಿದಾಗ ಅದನ್ನು ಕೂಡ ತಡೆಗಟ್ಟಬಹುದು. ಅಂದ್ರೆ ಇಡೀ ಒಂದ್ ರೀತಿ ಹುಳನೇ ಚಪ್ಪಟೆ ಆದಂಗೆ ಆಗುತ್ತೆ, ಇದು ಸಪ್ಪೆ ರೋಗ ಅಂತ ಕರೀತಾರೆ. ಚಪ್ಪಟೆ ಆಗುತ್ತೆ, ಅದರ ಒಂದು ಗಾತ್ರ ಕಡಿಮೆ ಆಗುತ್ತೆ, ಚಟುವಟಿಕೆ ಇರಲ್ಲ, ಸತ್ತ ನಂತರ ಅದು ಬೇರೆ ಬೇರೆ ಬಣ್ಣಕ್ಕೆ ತಿರುಗಿ ದುರ್ವಾಸನೆ ಬರಬಹುದು. ಆಮೇಲೆ ಬೇರೆ ಹುಳುಗಳು ಕೂಡ ಈ ಒಂದು ವಾಸನೆ ಅಥವಾ ನಮ್ಮ ಮನೆ ಒಳಗಡೆ ಹೋದ್ರೆ ರೋಗಗ್ರಸ್ತ ಹುಳುಗಳೇನಾದ್ರು ಕಂಡು ಬಂದ್ರೆ ತಕ್ಷಣಕ್ಕೆ ನಾವು ಗುರುತಿಸಬಹುದು, ಎಲ್ಲ ವಾಸನೆ ಬರುತ್ತೆ. ಆಮೇಲೆ ಅದನ್ನ ಗಾಳಿ ಆಡುವಂತ ಇಟ್ಕೋಬೇಕು ಚೆನ್ನಾಗಿ. ಹಂಗಾಗಿ ಅವಾಗ ಯಾವಾಗ ಅದು ಬರುತ್ತೆ ಅದು ಸುಲಭವಾಗಿ ಗುರುತಿಸಬಹುದು ರೈತರು ಕೂಡ. ಈಗ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ ಅಂತ. ಸರ್, ಅದಕ್ಕೆ ನಾವೇನ್ ಹೇಳ್ತೀವಿ, ಸೋಂಕು ನಿವಾರಣೆ ಮಾಡಬೇಕು. ಪ್ರತಿ ಬೆಳೆ ಮಾಡುವ ಮುನ್ನ ಸೋಂಕು ನಿವಾರಣೆ ಕಡ್ಡಾಯ. ನಮ್ಮ ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಬೆಳೆಗಾರರು ಕಡ್ಡಾಯವಾಗಿ ಎಲ್ಲಾ ರೋಗಗಳು ಕೂಡ ಬೆಳೆ ಮಾಡುವ ಮುನ್ನ ಒಂದು ಬಾರಿ ನಮ್ಮ ಬೆಳೆ ಮುಗಿದ ತಕ್ಷಣ ಬ್ಲೀಚಿಂಗ್ ಒಂದ್ಸಾರಿ ಮಾಡಬೇಕು. ಬೆಳೆ ಪ್ರಾರಂಭ ಮಾಡಕ್ ಮುಂಚೆ ಒಂದ್ಸಾರಿ ಸೋಂಕು ನಿವಾರಣೆಯನ್ನ ಮಾಡಲೇಬೇಕು, ಸೋಂಕು ನಿವಾರಣೆ ಕಡ್ಡಾಯ. ಆಮೇಲೆ ಸೋಂಕು ನಿವಾರಣೆ ಮಾಡ್ತಾರೆ ಎಲ್ಲರೂ ರೈತರು, ಸರಿಯಾದ ಪ್ರಮಾಣ ಸರಿಯಾದ ಮಿಶ್ರಣ ಎಷ್ಟು ನಾವು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಿದ್ರೆ ಸರಿ. ನಾನು ಸಾಕಷ್ಟು ರೈತರ ಬಳಿ ನಾವು ನೋಡಿದಾಗ, ನಾವು 200 ಲೀಟ್ರ್ ಸಿಂಪರಣೆ ಮಾಡ್ಬೇಕಂತ ಹೇಳಿದ್ರೆ 50 ಲೀಟ್ರ್ 100 ಲೀಟ್ರ್ ಸಿಂಪರಣೆ ಮಾಡ್ತಾರೆ, ಕಡಿಮೆ ಆಗುತ್ತೆ. ಕೆಲವೊಂದ್ಸಾರಿ ನಾವು ಎಷ್ಟು ಪ್ರಮಾಣ ಮಿಶ್ರಣ ಮಾಡ್ಬೇಕಂದ್ರೆ ಅಷ್ಟು ಮಿಶ್ರಣ ಮಾಡಲ್ಲ, ಹಂಗಾಗಿ ಅದು ಪರಿಣಾಮಕಾರಿಯಾಗಿ ಸೋಂಕು ನಿವಾರಣೆ ಆಗಲ್ಲ ಅದು. ಹಂಗಾಗಿ ನಾವು ಶಿಫಾರಸು ಮಾಡಿದ ನಂತರ, ಈಗ ಉದಾಹರಣೆಗೆ 100 ಮೊಟ್ಟೆ ಅಂತ ಹೇಳಿದ್ರೆ 100ರಿಂದ 125 ಲೀಟ್ರ್ ಅಷ್ಟು ಪ್ರಮಾಣದ ಸೋಂಕು ನಿವಾರಕನ ಬಳಸಬೇಕಾಗತ್ತೆ. ಹಂಗಾಗಿ ಆ ಥರದ ಒಂದು ಪ್ರಮಾಣವನ್ನ ಹತ್ತಿರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರವರ ಮನೆಗೆ ಅಳತೆಗೆ ತಕ್ಕಂತೆ ಒಂದು ಶಿಫಾರಸನ್ನ ಅವರಿಂದ ಮಾಹಿತಿ ಪಡೆದು ಸಿಂಪರಣೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಸೋಂಕು ನಿವಾರಣೆ, ಸೋಂಕು ನಿವಾರಣೆ ಆದ ನಂತರ ಈ ಒಂದು ನಮ್ಮ ಗುಣಮಟ್ಟದ ಸೊಪ್ಪು, ಈ ನಮ್ಮ ಈ ಒಂದು ರೋಗ ನಿಯಂತ್ರಣ ಮಾಡಬೇಕಾದ್ರೆ ಒಳ್ಳೆ ಗುಣಮಟ್ಟದ ಸೊಪ್ಪನ್ನ ನಾವು ಕೊಟ್ಟರೆ ಚಾಕಿಯಿಂದನೇ ಅದು ರೋಗ ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ದೊಡ್ಡ ಹುಳುಗಳಲ್ಲಿ ಕೂಡ ಅದು ರೋಗ ತಡ್ಕೊಳ್ತಕ್ಕಂಥ ಶಕ್ತಿ ಯಾವಾಗಲೂ ಬರುತ್ತೆ. ಹಂಗಾಗಿ ಗುಣಮಟ್ಟದ ಸೊಪ್ಪು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ನಂತರ ನಾವು ಶಿಫಾರಸು ಮಾಡತಕ್ಕಂಥ ಹಾಸಿಗೆ ಸೋಂಕು ನಿವಾರಕಗಳನ್ನ ಬಳಕೆ ಮಾಡ್ಬೋದು. ನಾನು ಆಗಲೇ ಹೇಳಿದೆ ಚದರ ಅಡಿಗೆ 3 ಗ್ರಾಮ್ನಂತೆ, ಮತ್ತು ಇದು ದೊಡ್ಡ ಹುಳುಗಳಾದ್ರೆ 5 ಗ್ರಾಮ್ನಂತೆ, ವಿಜೇತ ಇದೆ, ವಿಜೇತ ಅಂಕುಶ್ ಇದೆ, ವಿಜೇತ ಗ್ರೀನ್ ಇದೆ, ಈ ಥರದ್ದು ನಮ್ಮ ಅಧಿಕೃತ ತಯಾರಕರು ತಯಾರು ಮಾಡಿರ್ತಕ್ಕಂಥ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಬೇಕಾಗುತ್ತೆ ಅವುಗಳು. ಯಾಕಂದ್ರೆ ಅವಳು ಅವಧಿ ನೋಡ್ಕೋಬೇಕಾಗುತ್ತೆ. ಸಾಕಷ್ಟು ನಮ್ಮ ಈ ಪೌಡರ್ಗಳನ್ನು ತಂದಿರ್ತಾರೆ, ಅವಧಿ ಮುಗಿದಿದ್ದು ಬಳಕೆ ಮಾಡ್ತಾರೆ, ಅವಾಗ ಸಾಕಷ್ಟು ಬೇರೆ ಥರದ ಅಡ್ಡ ಪರಿಣಾಮಗಳು ಆಗ್ಬೋದು ಅಥವಾ ಸರಿಯಾಗಿ ಅದು ನಿಯಂತ್ರಣ ಆಗದೇನು ಇರ್ಬೋದು. ಅಂದ್ರೆ ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ಯಾವ ಸಮಯಕ್ಕೆ ಬಳಸಬೇಕಾಗುತ್ತೆ ಸರ್? ಪ್ರತಿ ಸಾರಿ ಜ್ವರ ಇದ್ದಾಗ, ಜ್ವರ ಇದ್ದಾಗ ಬಳಕೆ ಮಾಡಬೇಕಾಗುತ್ತೆ. 4ನೇ ಜ್ವರ ಇದ್ದ ನಂತರ 5ನೇ ಹಂತದಲ್ಲಿ ಜ್ವರ ಇದ್ದಾಗ ಒಮ್ಮೆ ಅಥವಾ 3 ಅಥವಾ 4ನೇ ದಿವಸ ಒಮ್ಮೆ ಬಳಸ್ಬೋದು. ಅಥವಾ ಜಾಸ್ತಿ ನಮಗೆ ರೋಗ ಇದೆ ಅಂತ ಹೇಳಿದಾಗ ಮತ್ತೆ 2ನೇ ದಿವಸ ಅಥವಾ 3ನೇ ದಿವಸ 5ನೇ ದಿವಸ ಬಳಸೋದು ಕೂಡ ಸೂಕ್ತ. ಅಂದ್ರೆ ಬಳಸೋ ಕ್ರಮ ಹೇಗೆ ಅಂತೀರಿ ಸರ್? ಈಗ ನಮ್ಮ ಜ್ವರ ಇದ್ದ ತಕ್ಷಣನೇ ನಮ್ಮ ಏನು ಈ ಒಂದು ಪೌಡರ್ ಅನ್ನ ತಗೊಂಡು ನಮ್ಮ ಚೀಲ ಇದು ಏನು ತೆಳುವಾದ ಬಟ್ಟೆಲಿ ನಮ್ಮ ಏನು ಬಟ್ಟೆಯನ್ನ ತಗೊಬಹುದು, ಬಟ್ಟೆಯಲ್ಲಿ ಹಾಕೊಂಡು ಹಾಕ್ಬೋದು, ಧೂಳೀಕರಿಸಬಹುದು. ಹುಳುಗಳ ಮೇಲೆ ಧೂಳೀಕರಿಸಿ ಸಮಸ್ಯೆ ಏನು ಸಮಸ್ಯೆ ಆಗಲ್ಲ. ಧೂಳೀಕರಿಸಿದ ನಂತರ ಒಂದು 1/2 ಗಂಟೆ ಬಿಟ್ಟ ನಂತರ ಸೊಪ್ಪನ್ನು ಕೊಟ್ಟರೆ ಬಳಸು ಉಪಯುಕ್ತ ಆಗುತ್ತೆ. ಹಾಸಿಗೆ ಸೋಂಕು ನಿವಾರಕ ಬಳಸ್ಕೊಳ್ಳೋದು ಬಹಳ ಹಾಸಿಗೆ ಸೋಂಕು ನಿವಾರಕ ಒಂದು ಸುಮಾರಾಗಂದ್ರೆ 100 ಮಟ್ಟಿಗೆ 6 ರಿಂದ 7 kg ಅಷ್ಟು ಬಳಸ್ಬೋದು. ಅವರ ಏನು ಹುಳಗಳ ಸಂಖ್ಯೆ, ಅವ್ರು ಕೊಟ್ಟಿರ್ತಕ್ಕಂಥ ಸ್ಥಳಾವಕಾಶದ ಮೇಲೆ ಈ ಒಂದು ಪೌಡರ್ಗಳನ್ನ ಬಳಸಬೇಕಾಗುತ್ತೆ. ಸುಣ್ಣ ಬಳಸ್ತಕ್ಕಂಥದ್ದು ಕಡ್ಡಾಯ. ಈಗ ನಾವು ಸಪ್ಪೆ ರೋಗ ಬೇಸಿಗೆ ಬಂದ ತಕ್ಷಣ ರೈತರು ಯಾಕೆ ಸುಣ್ಣ ಬಳಸಬೇಕು, ಸುಣ್ಣ ಬಳಸಬಾರದು, ಬಿಸಿ ಇದೆ ಅಂತ, ಅದರದ್ದೇನು ಆ ಥರ ತೊಂದರೆ ಆಗಲ್ಲ. ಸುಣ್ಣವನ್ನ ಜ್ವರಗಳಲ್ಲಿ ಕೊಡಬೇಕಾಗುತ್ತೆ. ಜ್ವರದ ಹಂತಗಳ ಮಧ್ಯದಲ್ಲಿ ಕೂಡ ಸುಣ್ಣವನ್ನು ಬಳಕೆ ಮಾಡೋದು ಒಳ್ಳೇದು. ಮತ್ತೆ ರೋಗ ಬಂದಂತ ಆಮೇಲೆ ಪ್ರತ್ಯೇಕಿಸಬೇಕು. ರೋಗಗ್ರಸ್ತ ಹುಳುಗಳನ್ನ ಆಯ್ದು ಸುಡಬೇಕಾಗತ್ತೆ ಅಥವಾ ನಮ್ಮ ಮಣ್ಣಲ್ಲಿ ಉಳ್ಬೇಕಾಗುತ್ತೆ. ಉಳ್ಬೇಕಾಗುತ್ತೆ. ಜೊತೆಗೆ ಇದು ಒಂದು ಏನ್ ನಾವು ಸೋಂಕು ನಿವಾರಣೆ ಮಾಡ್ತೀವಿ, ಇದ್ರ ಜೊತೆಗೆ ವಿಶೇಷವಾಗಿ ಒಂದು ಹೆಚ್ಚುವರಿ ಸೋಂಕು ನಿವಾರಣೆ ಅಂದ್ರೆ ಸುಣ್ಣದ ತಿಳಿಯನ್ನ 0.3% ಸುಣ್ಣದ ತಿಳಿಯನ್ನ ಸಿಂಪರಣೆ ಮಾಡೋದ್ರಿಂದ ಈ ರೋಗಗಳನ್ನ ಸಪ್ಪೆ ಮತ್ತೆ ಹಾಲು ರೋಗನ ನಿಯಂತ್ರಣ ಮಾಡೋಕೆ ಬಹಳ ಒಳ್ಳೇದು. ಅಂದ್ರೆ ಈ ಸುಣ್ಣದ ತಿಳಿಯನ್ನು ಯಾವಾಗ ಸಿಂಪರಣೆ ಮಾಡ್ತೀವಿ ಸರ್? ಈಗ ನಮ್ಮ ಏನು ಬ್ಲೀಚಿಂಗ್ ಮಾಡ್ತೀವಿ, ಬ್ಲೀಚಿಂಗ್ ಮಾಡುವ ಮುನ್ನ ಅಥವಾ ಬ್ಲೀಚಿಂಗ್ ಮಾಡಿದ ನಂತರ ಒಮ್ಮೆ ಸೋಂಕು ನಿವಾರಣೆ ಅಂದ್ರೆ ನಾವು ಹುಳ ತರೋಕ್ ಮುಂಚೆ ಏನ್ ನಾವು ಈ ಕ್ಲೋರಿನ್ ಬೇಸ್ಡ್ ನಾವು ಮಾಡ್ತೀವಲ್ಲ, ಸ್ಯಾನಿಟೈಕ್ ಡೆಕಾಲ್ ಈ ತರದ್ ಮಾಡುವ ಮುನ್ನ ಒಂದ್ ಬಾರಿ ಸುಣ್ಣದ 0.3 ಸುಣ್ಣದ ತಿಳಿಯಿಂದ ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು ಒಳ್ಳೇದು, ಬಹಳ ಮುಖ್ಯ. ಇನ್ನೊಂದು ತಾವು ತಿಳಿಸಿದ್ದು ಈ ಹಾಲು ರೋಗ ಅಥವಾ ಹಾಲು ತೊಂಡೆ ರೋಗ ಅಂತಂದು, ಇದರ ಲಕ್ಷಣಗಳು ಹೇಗಿರ್ತವೆ, ಯಾವಾಗ ಬರುತ್ತೆ ಈ ರೋಗ ಹೆಚ್ಚಾಗಿ? ಸರ್, ಇದು ಕೂಡ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ನಮ್ಗೆ ಹೆಚ್ಚಿಗೆ ಕಾಡುತ್ತೆ ಈ ರೋಗ ಕೂಡ. ಇದು ಕೂಡ ವೈರಸ್ ಇಂದ ಬರತಕ್ಕಂತ ಒಂದು ರೋಗ. ಈ ರೋಗದ ಲಕ್ಷಣ ಹೆಂಗಪ್ಪ ಅಂತ ಹೇಳಿದ್ರೆ, ಹುಳ ಎಲ್ಲ ನಮ್ಗೆ ಏನು ಅದರ ಹುಳ ಮೇಲ್ಮೈನ ನೋಡಿದಾಗ ತೆಳುವಾಗಿರುತ್ತೆ, ಅದ್ರ ಚರ್ಮ ಎಲ್ಲಾನು ಒಂಥರ ನಮ್ಗೆ ಕಾಣುತ್ತೆ. ಆಮೇಲೆ ಜೊತೆಗೆ ಅದು ಸ್ವಲ್ಪ ಎಲ್ಲ ಊದ್ಕಂಡಂಗೆ ಕಾಣುತ್ತೆ, ಹುಳ ಎಲ್ಲ ಊದ್ಕಂಡಂಗೆ ಕಂಡ ಹುಳ ಅದೇನಾದ್ರೂ ಅಕಸ್ಮಾತ್ ಒಡೆದು ಏನಾದ್ರು ಆದ್ರೆ ಅದು ಬಿಳಿ ಏನು ಬಣ್ಣದ ದ್ರವ ಈಚೆ ಕಡೆ ಬರುತ್ತೆ. ಆಮೇಲೆ ಹುಳ ಕೂಡ ಜ್ವರ ಬರಕ್ ಮುನ್ನ ಅದು ಸರಿಯಾಗಿ ಜ್ವರಕ್ಕೆ ಬರಲ್ಲ, ಜ್ವರಕ್ಕೆ ಬರದಂಗೆ ಓಡಾಡ್ತಾ ಇರುತ್ತೆ. ಅವಾಗ ಅದನ್ನ ಸುಲಭವಾಗಿ ನಾವು ಗುರುತಿಸಬಹುದು. ಇದು ಸಾಮಾನ್ಯವಾಗಿ ಕೂಡ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗ. ಇದು ಕೂಡ ನಮ್ಮ ಗುಣಮಟ್ಟದ ಸೊಪ್ಪು, ಆಮೇಲೆ ನಾವು ಇದು ಏನು ಕುಡಿ ಸೊಪ್ಪು ಅಥವಾ ಏನ್ ಹೇಳ್ತೀವಿ ಎಳೆ ಸೊಪ್ಪು ಅಂತ ಹೇಳ್ತೀವಿ, ಈ ಎಳೆ ಸೊಪ್ಪನ್ನ ಕೊಡುವುದರಿಂದ ಕೆಲವೊಮ್ಮೆ ಕೊಡೋದ್ರಿಂದ ಮತ್ತೆ ಸೋಂಕು ತಗುಲಿ ಏನು ಏನು ಹುಳು ಹಾಸಿಗೆ ಮನೆ ಇರ್ಬೋದು, ಸಲಕರಣೆಗಳಿರ್ಬೋದು, ಇವುಗಳಿಗೆ ಆ ಸೋಂಕಿನಿಂದ ಕೂಡ ಬರ್ಬೋದು. ಹಾಗಾಗಿ ಈ ಒಂದು ಎಲ್ಲ ಕಾರಣಗಳು, ಆಮೇಲೆ ಉಷ್ಣಾಂಶ ಮತ್ತೆ ತೇವಾಂಶದಲ್ಲಿ ಏನ್ ಹೇಳ್ತೀವಿ ನಾವು, ವಾತಾವರಣದಲ್ಲಿ ಕೂಡ ಏರುಪೇರಾದಾಗ ತಕ್ಷಣಕ್ಕೆ ಏರುಪೇರಾಗ್ತಕ್ಕಂಥ ಸಂದರ್ಭಗಳಲ್ಲಿ ಕೂಡ ಈ ಒಂದು ಹಾಲು ರೋಗ ಕೂಡ ಬರ್ಬೋದು. ಇವುಗಳು ಕೂಡ ನಾವು ನಿಯಂತ್ರಣ ಮಾಡ್ಬೇಕಾದ್ರೆ, ನಾನು ಆಗ್ಲೇ ಕೂಡ ಸಪ್ಪೆ ರೋಗಕ್ಕೆ ನಾವೇನ್ ಹೇಳಿದ್ವಿ, ಈ ಸಪ್ಪೆ ರೋಗದ ಲಕ್ಷಣಗಳನ್ನ ಏನು ನಿಯಂತ್ರಣ ಕ್ರಮಗಳಿದೆ ಆ ನಿಯಂತ್ರಣ ಕ್ರಮಗಳನ್ನು ಈ ಒಂದು ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಮುಂಜಾಗ್ರತೆ ವಹಿಸಿ ಮಾಡಿದ್ರೆ ಅದನ್ನು ಕೂಡ ನಿಯಂತ್ರಣ ಮಾಡಬಹುದು. ಅಂದ್ರೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸ್ಕೋಬೇಕು, ಹಾಸಿಗೆ ಸೋಂಕು ನಿವಾರಕಗಳು ಬಳಸಬೇಕು, ಅದ್ರ ಜೊತೆಗೆ ಗುಣಮಟ್ಟದ ಸೊಪ್ಪನ್ನ ಕೊಡಬೇಕಾಗುತ್ತೆ. ಮನೆಯಲ್ಲಿ ಸೋಂಕನ್ನ ಹರಡದಂತೆ ಸೋಂಕನ್ನ ಕಡಿಮೆ ಮಾಡಬೇಕಾಗುತ್ತೆ. ಮನೆ ಸೋಂಕು ನಿವಾರಣೆ ಚೆನ್ನಾಗಿ, ಸೋಂಕು ನಿವಾರಣೆ ಪರಿಣಾಮಕಾರಿಯಾಗಿ ಮಾಡಲೇಬೇಕು ಪ್ರತಿಯೊಬ್ಬರು. ಸೋಂಕು ನಿವಾರಣೆ ನಮ್ಮಲ್ಲಿ ಎಲ್ಲಾ ಏನೆಲ್ಲ ಗುಣಮಟ್ಟದ ಸೊಪ್ಪಿದ್ರು ಕೂಡ ಸೋಂಕು ನಿವಾರಣೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಬೆಳೆ ಹಾಳಾಗ್ತಕ್ಕಂಥದ್ದು ಅವಕಾಶಗಳು ಹೆಚ್ಚಿಗೆ ಇರ್ತದೆ. ಅದೇ ಕ್ರಮಗಳನ್ನ ಅದೇ ಕ್ರಮಗಳು ಕೂಡ ಇಲ್ಲಿ ಅನುಸರಿಸಿದ್ರೆ ನಮ್ಮ ಸೊಪ್ಪೆ ಮತ್ತೆ ಹಾಲ್ ರೋಗಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ರೈತ ಬಾಂಧವರು ಎರಡೂ ರೋಗಗಳ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆ, ಯಾಕಂದ್ರೆ ಈ ವರ್ಷ ನಾವ್ ಏನ್ ಚಳಿ ನೋಡಿದೀವಿ, ಬೇಸಿಗೆ ಹೆಚ್ಚಾಗಬಹುದು, ಉಷ್ಣಾಂಶ ಹೆಚ್ಚಿಗೆ ಇರಬಹುದು. ಹಂಗಾಗಿ ಮನೆಗಳಲ್ಲಿ ಆ ವಾತಾವರಣ ನಿರ್ವಹಣೆ ಮಾಡೋಕೆ ಇವ್ರ ಜೊತೆಗೆ ಉಷ್ಣಾಂಶವನ್ನು ಕಡಿಮೆ ಮಾಡ್ಲಿಕ್ಕೆ ಮನೆಗಳಲ್ಲಿ ಕೆಲವರೆಲ್ಲ ರೈತರು ಅನುಕೂಲ ಇರತಕ್ಕಂತ ರೈತರು ಫಾಗರ್ಸ್ ಅಂತ ಬರ್ತದೆ ಈಗ, ಆ ಫಾಗರ್ ಗಳನ್ನ ಹಾಕೋಬಹುದು, ತೇವಾಂಶ ಜಾಸ್ತಿ ಮಾಡ್ಲಿಕ್ಕೆ ಹ್ಯೂಮಿಡಿಫೈರ್ಸ್ ಇದೆ. ಹ್ಯೂಮಿಡಿಫೈರ್ಸ್ ಕೂಡ ಚಾಕಿ ಕೇಂದ್ರಗಳವರು ಯೂಸ್ ಮಾಡ್ತಾರೆ, ಈ ರೈತರ ಮಟ್ಟದಲ್ಲಿ ಕೂಡ ಬಳಕೆ ಮಾಡಬಹುದು. ಜೊತೆಗೆ ಕಿಟಕಿಗಳ ಹತ್ರ ಎಲ್ಲ ಗೋಣಿ ತಾಟ ಹಾಕಿ ಆ ಒಂದು ನೀರನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ ಉಷ್ಣಾಂಶ ಕಡಿಮೆ ಮಾಡಬಹುದು. ಮನೆಗಳ ಮೇಲ್ಗಡೆ ಕೂಡ ಕೆಲವರೆಲ್ಲ ಈಗ ಎಲ್ಲ ಸ್ಪ್ರಿಂಕ್ಲರ್ ಅಂತ ಹೇಳಿ ಹಾಕ್ತಾರೆ, ಆ ಒಂದು ಸ್ಪ್ರಿಂಕ್ಲರ್ ನ ಬಳಕೆ ಮಾಡೋದ್ರಿಂದ ಉಷ್ಣಾಂಶವನ್ನು ಕಡಿಮೆ ಮಾಡಿದ್ರೆ ಅದು ನಮಗೆ ಈ ಒಂದು ರೋಗನ ನಿಯಂತ್ರಣ ಮಾಡಲಿಕ್ಕೆ ಸುಲಭ ಆಗುತ್ತೆ. ಕೆಲವರೆಲ್ಲ ಗೋಣಿ ತಾಟು ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪನ್ನ ಮನೆ ಒಳಗಡೆ ಶೇಖರಣೆ ಮಾಡ್ತಾರೆ, ಒಳಗಡೆ ಶೇಖರಣೆ ಮಾಡದೆ ಹೊರಗಡೆ ಶೇಖರಣೆ ಮಾಡಬೇಕಾಗುತ್ತೆ. ಗೋಣಿ ತಾಟನ್ ಕೆಲವರೆಲ್ಲ ನಾವು ನೋಡಿದೀವಿ, ಸಾಕಷ್ಟು ಜನ ಈ ಪ್ಲಾಸ್ಟಿಕ್ ಪೇಪರ್ ಗಳನ್ನ ಟಾರ್ಪಲಿನ್ ಎಲ್ಲ ಬಳಸ್ತಾರೆ, ಅದ್ರ ಬದಲು ತೆಳುವಾಗಿರ್ತಕ್ಕಂಥ ಗೋಣಿ ತಾಟು, ನೆನೆಸಿದ ಗೋಣಿ ತಾಟನ್ನ ಸೊಪ್ಪು ಮೇಲೆ ಮುಚ್ಚಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಅದು ತಂಪಾಗಿರುತ್ತೆ, ಸೊಪ್ಪನ್ನ ಬಳಕೆ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಆದಷ್ಟು ತಾಜಾ ಸೊಪ್ಪನ್ನೇ ಕತ್ತರಿಸಿ ಈ ಬೇಸಿಗೆಯಲ್ಲಿ ಬಳಕೆ ಮಾಡೋದು ಕೂಡ ಈ ಒಂದು ರೋಗಗಳಿಗೆ. ಮನೆ ಮೇಲೆ ನೇರವಾಗಿ ಈ ಸೂರ್ಯನ ಬೆಳಕು ಬೀಳದಂತ ನೋಡ್ಕೊಂಡು, ಬೆಳಕನ್ನು ಬೀಳದಂಗೆ ನೋಡಿದ್ರೆ ಆದಷ್ಟು ತಂಪು ಕಾಪಾಡ್ಕೊಂಡು ಕಾಪಾಡಬಹುದು, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಜೊತೆಗೆ ಈ ರೇಷ್ಮೆ ಹುಳುಗಳಿಗೆ ಬರುವಂತ ಇನ್ನೊಂದು ಮುಖ್ಯವಾದ ಪೀಡೆ ಅಂದ್ರೆ ಈ ಊಜಿ ನೋಣ. ಮುಖ್ಯವಾಗಿ ಈ ಊಜಿನೋಣ ಹಾವಳಿ ಎಷ್ಟು ಮಟ್ಟಿಗೆ ಇದೆ ಅನ್ಸಿರುತ್ತೆ ರೇಷ್ಮೆ ಹುಳು? ಬಹಳ ಜಾಸ್ತಿ ಅಂದ್ರೆ ವರ್ಷ ಪೂರ್ತಿ ನಮ್ಮ ಊಜಿ ನೋಣದ ಹಾವಳಿ ಇದ್ದೇ ಇದೆ, ಎಲ್ಲಾ ಕಾಲದಲ್ಲೂ ಬರುತ್ತೆ. ನಮ್ಮ ಬೇರೆ ನಮ್ಮ ರೋಗಗಳಿಗೆ ಅಟ್ಲೀಸ್ಟ್ ಅವೆಲ್ಲ ಕಾಲದಲ್ಲಿ ಬರುತ್ತೆ. ಈ ಒಂದು ಊಜಿ ನೋಣ ಎಲ್ಲ ಬರುತ್ತೆ, ಆದ್ರೂ ಕೂಡ ಜುಲೈಯಿಂದ ನವೆಂಬರ್ ತನಕ ಇದು ಯಥೇಚ್ಛವಾಗಿ ನಮ್ಮ ಹುಳುಗಳಿಗೆ ಕಾಣುತ್ತೆ ಈ ಒಂದು ರೋಗ. ಹಂಗಾಗಿ ಈ ಏನ್ ಬರ್ತಾ ಇದೆ ಅದು 20-30% ಕೆಲವು ಕಡೆ ಕೀಟ, ಈ ಒಂದು 20-30% ಒಂದೊಂದು ಕೆಲವು ಮನೆಗಳಲ್ಲಿ ಕಾಡುತ್ತದೆ, ನಷ್ಟನೂ ಅನುಭವಿಸುತ್ತೆ. ಹಂಗಾಗಿ ಇದನ್ನ ನಿಯಂತ್ರಣ ಮಾಡ್ಬೇಕಾದ ರೈತರು ಈಗ ಅವರ ಸುಲಭವಾಗಿ ಕೂಡ ಇದನ್ನ ನಿಯಂತ್ರಣ ಮಾಡಬಹುದು, ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಕೀಟದ ಹಾವಳಿ ನಮ್ಮಲ್ಲಿ ಕಾಡ್ತಾ ಇರೋದ್ರಿಂದ ಇದನ್ನ ಮನೆಗಳಲ್ಲಿ ಮನೆಗಳ ಕಿಟಕಿ ಭಾಗಗಳಿಗೆ ನಾವು ವೈರ್ ಮೆಶ್ ಅನ್ನ ಹಾಕ್ತೀವಿ ಅಥವಾ ತಂತಿಯನ್ನ ಅಳವಡಿಸ್ತೀವಿ, ಪರದೆಯನ್ನು ಅಳವಡಿಸ್ತೀವಿ. ಇದ್ರ ಜೊತೆಗೆ ಪ್ರತಿಯೊಬ್ಬ ರೈತರು ಕೂಡ ಮನೆ ಮುಂದ್ಗಡೆ ಒಂದು ಕೋಣೆ, ತಾತ್ಕಾಲಿಕವಾಗಿ ಒಂದು ಕೋಣೆ ಅಂದ್ರೆ ನಾವು ಆಂಟಿ ಚೇಂಬರ್ ಅಂತ ಏನ್ ಕರಿತೀವಿ, ಇದನ್ನ ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಸಾಕಷ್ಟು ಮನೆಗಳಲ್ಲಿ ರೈತರು ಮಾಡೋದೇ ಇಲ್ಲ, ಒಂದ್ ಸುಮ್ನೆ ಊಜಿ ಪರದೆ ಬಾಗ್ಲಲ್ಲಿ ಹಾಕಿರ್ತಾರೆ, ಸೊಪ್ಪು ಎತ್ಕೊಂಡು ಒಳಗಡೆ ಹೋಗುವಾಗ ಸಾಕಷ್ಟು ಊಜಿ ನೋಣಗಳು ಬರ್ತಕ್ಕಂಥ ಅವಕಾಶಗಳು ಹೆಚ್ಚಿಗೆ ಇರೋದ್ರಿಂದ ಈ ಮನೆಗಳ ಮುಂದ್ಗಡೆ ಒಂದು ಆಂಟಿ ಚೇಂಬರ್ ತರ ಮಾಡ್ಕೊಂಡು ಅದ್ರ ಒಳಗಡೆ ಸೊಪ್ಪು ತಗೊಂಡು ಆಮೇಲೆ ಒಳಗಡೆ ಹೋಗೋದು ಬಹಳಷ್ಟು ಒಳ್ಳೇದು. ಆಮೇಲೆ ಮನೆ ಕಟ್ಟತಕ್ಕಂಥ ರೈತರು ಕೂಡ ಒಂದೇ ಹಾಲ್ ಮಾಡೋ ಬದಲು ಮನೆ ಕಟ್ಟುವಾಗ ಮುಂದ್ಗಡೆ ಒಂದು 10 ಆಂಟಿ ಚೇಂಬರ್ ತರ ಮಾಡ್ಕೊಂಡ್ರೆ ಬಹಳಷ್ಟು ಚೆನ್ನಾಗಿ ಅದು ಊಜಿ ನೋಣವನ್ನ ನಿಯಂತ್ರಣ ಮಾಡಬಹುದು. ಇದ್ರ ಜೊತೆಗೆ ಕೆಲವೆಲ್ಲ ಈ ರಾಸಾಯನಿಕ ಕ್ರಮಗಳು ಕೂಡ ಇದೆ, ಊಜಿ ಪೌಡರ್ ಅಂತ ಹೆಚ್ಚಿಗೆ ನಾವು ಅದನ್ನ ಅದು ಹೆಚ್ಚಿಗೆ ಶಿಫಾರಸು ಮಾಡಲ್ಲ ನಾವು, ಯಾಕಂದ್ರೆ ಬಳಕೆ ಮಾಡುವಾಗ ತೊಂದರೆಗಳಾದ್ರೆ ಅದು ವಿಷಕಾರಿಯಾಗಿ ಬೆಳೆ ಪರಿಣಮಿಸುತ್ತೆ, ಹಂಗಾಗಿ ಅದನ್ನ ಮಾಡಲ್ಲ. ಜೊತೆಗೆ ಇತ್ತೀಚೆಗೆ ನಾವು ಕಂಡಂಗೆ ಈ ಗಮ್ ಅಂದ್ರೆ ಅಂಟನ್ನ ಬಳಕೆ ಮಾಡ್ತಾರೆ, ಈ ಕ್ರಾಪ್ ಗಾರ್ಡ್ ಅಂತೇಳಿ ಕೋಸು ಅಲ್ಲೆಲ್ಲ ತರಕಾರಿ ಬೆಳೆಗಳು ಉಪಯೋಗಿಸ್ತಾರೆ. ಆ ಅಂಟನ್ನ ಈ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಅಂಟಿಸಿ ಆ ಟ್ರೇಗಳ ಹಿಂದ್ಗಡೆ, ಅದು ಒಂದು ಪ್ಲಾಸ್ಟಿಕ್ ಟ್ರೇ ಬರುತ್ತೆ, ಆ ಟ್ರೇ ಹಿಂದ್ಗಡೆ ಅಂಟಿಸಿ ಕಿಟಕಿ ಬಾಗಿಲಲ್ಲಿ ಇಟ್ಟರೆ ಸಾಕಷ್ಟು ಊಜಿ ನೋಣಗಳು ಬಿದ್ದು ಸತ್ತಿರ್ತಕ್ಕಂಥ ಅಂಟ್ಕೊಳ್ತವೆ, ಅಂಟ್ಕೊಂಡಿದ ತಕ್ಷಣ ಸತ್ತೋಗುತ್ತೆ. ಒಂದೊಂದು ಟ್ರೇ ಮೇಲೆ ಅದು ಅಂಟಿಸಿರ್ತಕ್ಕಂಥ ಗಮ್ ಮೇಲೆ ಒಂದು 100-150 ಊಜಿ ನೋಣಗಳು ಬಿದ್ದು ಸತ್ತಿರ್ತಕ್ಕಂಥದ್ದು ರೈತರ ಹತ್ರ ನಾವು ಕಂಡಿದೀವಿ. ಹಂಗಾಗಿ ಆ ಕ್ರಾಪ್ ಗಾರ್ಡ್ ಅಂತ ಏನಿದೆ ಆ ಕ್ರಾಪ್ ಗಾರ್ಡ್ ಅನ್ನು ಬಳಸ್ಕೋಬಹುದು. ಅದು ಜೊತೆಗೆ ನಮ್ಮ ಜೈವಿಕ ಕ್ರಮ ನಿಸೋಲಿಕ್ಸ್ ಥೈಮಸ್ ಅಂತ ನಮ್ಮ ಒಂದು ಏನು ಇದೆ ಜೈವಿ ಇದನ್ನ ಕೀಟ ಇದೆ, ಜೈವಿಕ ಕೀಟ ಇದೆ, ಅದು ಈ ಒಂದು ಊಜಿ ಮೆಗಾಟಗಳನ್ನ ಮತ್ತೆ ಇವುಗಳನ್ನ ಸಾಯಿಸುತ್ತೆ. ಹಂಗಾಗಿ ಆ ಒಂದು ನೆಸೋಲಿಕ್ಸ್ ಥೈಮಸ್ ಅನ್ನು ಕೂಡ ನಾವು ಬಿಡುಗಡೆ ಮಾಡಬಹುದು. ಅದನ್ನು ಸಾಮೂಹಿಕವಾಗಿ ಎಲ್ಲ ರೈತರು ಬಿಡುಗಡೆ ಮಾಡಿದ್ರೆ ಅದು ಉಪಯೋಗ ಪರಿಣಾಮಕಾರಿಯಾಗಿರುತ್ತೆ. ಹಂಗಾಗಿ ಅದು ಲಭ್ಯತೆ ಇದೆ ಹತ್ತಿರದ ಕೇಂದ್ರ ರೇಷ್ಮೆ ಮಂಡಳಿ, ನಮ್ಮ ಏನು ಎಕ್ಸ್ಟೆನ್ಷನ್ ಇದೆ, ವಿಸ್ತರಣಾ ವಿಭಾಗಗಳಿದೆ, ಅಲ್ಲೂ ಕೂಡ ಸಿಗ್ತವೆ. ಹತ್ತಿರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅದು ಬಿಡಬಹುದು, ಅದನ್ನು ಸಾಮೂಹಿಕವಾಗಿ ನಿಯಂತ್ರಣ ಮಾಡಬೇಕು. ಅಂದ್ರೆ ಈ ಒಂದು ಊಜಿ ನೋಡೋದ ಕಾಟ ಈ ಬೆಳೆದ ಹುಳುಗಳ ಹಂತದಲ್ಲೇ ಜಾಸ್ತಿ ಅಂತ? ಬೆಳೆದ ಹುಳುಗಳು ಎರಡನೇ ಹಂತದ ಎರಡನೇ ಜ್ವರದಿಂದ ನಂತರ ಹೆಚ್ಚಿಗೆ ನಮ್ಗೆ ಅದು ಕಾಡುತ್ತೆ. ಚಾಕಿ ಹುಳು ಹುಳುಗಳಲ್ಲಿ ಅದು ಕೂಡ ಹುಳ ಏನಾದ್ರು ಕಡಿಮೆ ಇರುತ್ತೆ, ಮೊಟ್ಟೆ ಇಡ್ಲಿಕ್ಕೆ ಸಿಗಲ್ಲ, ಇಡ್ತಿಕ್ಕಲ್ಲ ಮೊಟ್ಟೆ ಇಡ್ಲಿಕ್ಕೆ ಅದು ಅವಕಾಶ ಕಡಿಮೆ ಹಂಗಾಗಿರಲ್ಲ. ದೊಡ್ಡ ಹುಳುಗಳಲ್ಲಿ ಹೆಚ್ಚಿಗೆ ಊಜಿ ಅನ್ನೋದು ಅವಳಿ ಇದ್ದೇ ಇದೆ. ಸಾಕಷ್ಟು ಜನ ಅದು ಗೊತ್ತಾಗೋದಿಲ್ಲ ನಮ್ಗೆ, ಕಪ್ಪು ಚುಕ್ಕೆ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಕಪ್ಪು ಚುಕ್ಕೆ ಇರುತ್ತೆ, ನಂತರ ಅದು ಏನ್ ನಮ್ಗೆ ಸಣ್ಣ ಹುಳುಗಳಲ್ಲಿ ಏನಾದ್ರು ಅಟ್ಯಾಕ್ ಆದ್ರೆ ಅದು ಹುಳ ನಾಲ್ಕನೇ ಜ್ವರಕ್ಕೆ ಬರೋಷ್ಟೊತ್ತಿಗೆ ಅದ್ರ ಈಚೆ ಬಂದು ಮೆಗಾಟ್ ಈಚೆ ಬರುತ್ತೆ, ಅದು ಸತ್ತೋಗ್ಬಿಡುತ್ತೆ, ಒಳಗಡೆ ಒಳಗಡೆ ಹೋಗುತ್ತೆ. ದೊಡ್ಡ ಹುಳುಗಳಾದ್ರೆ ಆ ಗೂಡು ಕಟ್ಟು ತನಕ ಬಂದು ಗೂಡು ಅರ್ಧಕ್ಕೆ ಕಟ್ಟಿ ನಿಂತೋಗಿರೋದು, ಅದು ಮೆಗಾಟ್ ಅವಾಗ ಏನು ಗೂಡಿಂದ ಈಚೆ ಬರುತ್ತೆ ಅದು ಮತ್ತೆ ಅದು ಬಿಚ್ಚಾಣಿಕೆ ಮಾಡ್ಲಿಕ್ಕೆ ಆಗಲ್ಲ, ಅದು ವಾಣಿಜ್ಯವಾಗಿ ಅದನ್ನೇನು ಬಳಕೆ ಮಾಡ್ಲಿಕ್ಕೆ ಆಗಲ್ಲ, ಅವಾಗ ಕೂಡ ತೊಂದರೆ ಆಗುತ್ತೆ. ಇನ್ನು ಕೆಲವರು ಹಂತದಲ್ಲಿ ಇಳುವರಿ ಕಡಿಮೆ ಆಗ್ಬಿಡುತ್ತೆ, ನಮ್ಗೆ ಕಾಣಲ್ಲ ಅರ್ಧ ಏನು ಅದು ಗೂಡು ಕಟ್ಟಿರುತ್ತೆ, ಕಟ್ಟಿದ ನಂತರ ನಮಗೆ ಇಳುವರಿ ಕೂಡ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಊಜಿಯನ್ನ ನಮಗೆ ಅವಕಾಶ ಇರೋದ್ರಿಂದ ನಿಯಂತ್ರಣ ಮಾಡ್ಲಿಕ್ಕೆ ಪರದೆಯನ್ನ ಬಳಸೋದು ಬಹಳ ಮುಖ್ಯ, ಪರದೆಯನ್ನ ಬಳಕೆ ಮಾಡೋದು ಬಹಳ ಮುಖ್ಯ. ಅದನ್ನ ಬಳಕೆ ಮಾಡಿದ್ರೆ ಇದನ್ನ ಈ ಒಂದು ಊಜಿ ನೊಣದ ಆವಳಿಯನ್ನ ಕೂಡ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಅಂದ್ರೆ ಈ ರೋಗಗಳ ನಿಯಂತ್ರಣಕ್ಕೆ ರೇಷ್ಮೆ ಇಲಾಖೆಯಿಂದ ಏನಾದರೂ ಸೌಲಭ್ಯಗಳು ಸಿಗ್ತವೆ? ಹೌದು ಸರ್, ಎಲ್ಲ ನಮ್ಮಲ್ಲಿ ವಿಶೇಷವಾಗಿ ದ್ವಿತಳಿ ರೇಷ್ಮೆ ಬೆಳೆಗಾರರಿಗೆ ನಾವು ಸೋಂಕು ನಿವಾರಕಗಳನ್ನ ಕೊಡ್ತಾ ಇದೀವಿ, ಸೋಂಕು ನಿವಾರಣೆ ಮಾಡ್ಲಿಕ್ಕೆ ಕೊಡ್ತಾ ಇದೀವಿ. ಅದು ಹಾಸಿಗೆ ಸೋಂಕು ನಿವಾರಕಗಳು ಆದಷ್ಟು ಕೂಡ ರೈತರು ಅದನ್ನ ಕೊಂಡು, ಯಾಕಂದ್ರೆ ಒಳ್ಳೆ ಗೂಡಿನ ದರ ಇದೆ, ದರ ಇರೋದ್ರಿಂದ ರೈತರು ಕೂಡ ಅದನ್ನ ಹಾಸಿಗೆ ಸೋಂಕು ನಿವಾರಕಗಳನ್ನು ಕೊಂಡು ಬಳಸಬಹುದು. ನಮಗೆ ಲಭ್ಯತೆ, ಒಂಟನೆ ಲಭ್ಯತೆ ಇದ್ದು ನಮ್ಮಲ್ಲಿ ಇಲಾಖೆ ಸರಬರಾಜು ಮಾಡಿದಾಗ ನಾವು ರೈತರಿಗೆ ರೇಷ್ಮೆ ಬೆಳೆಗಾರರಿಗೆ ವಿತರಣೆ ಮಾಡ್ತಾ ಇದೀವಿ. ಸಾಮಾನ್ಯ ಸೋಂಕು ನಿವಾರಕಗಳನ್ನ ದ್ವಿತಳಿ ರೇಷ್ಮೆ ಬೆಳೆಗಾರಿಕೆ ನಾವು ನಮ್ಮ ಇಲಾಖೆ ಮುಖಾಂತರ ಉಚಿತವಾಗಿ ಅವರಿಗೆ ವಿತರಣೆ ಮಾಡ್ತಾ ಇದ್ದೀವಿ, ಅದನ್ನು ಬಳಕೆ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಸ್ ಎನ್ ಶ್ರೀನಿವಾಸ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9484046469. ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಕೇಳಿ: 9484046469. ತುಂಬಾ ಸಂತೋಷ ಶ್ರೀನಿವಾಸ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳು ಮತ್ತು ಅವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ರೇಷ್ಮೆ ಹುಳುಗಳನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್ ಎನ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೃಷಿ ರಂಗದಲ್ಲಿ ಈಗ ಕೃಷಿ ಮಾಹಿತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕೃಷಿ ಮೇಳ 2021 November 11-14 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಅಂದರೆ GKVK ಆವರಣದಲ್ಲಿ COVID-19 ನಿಯಮಗಳ ಅನುಸಾರ 4 ದಿನಗಳ ಕಾಲ ಆಯೋಜಿಸಿರುತ್ತೆ. ಕೃಷಿ ಮೇಳವನ್ನು ಭೌತಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸಬಹುದು. ಕೃಷಿ ಮೇಳದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂಥ ನೂತನ 10 ತಳಿಗಳು ಮತ್ತು 28 ಕೃಷಿ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ರೈತರಿಗೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಕೃಷಿ ವಸ್ತು ಪ್ರದರ್ಶನದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಕೃಷಿ ಇಂಜಿನಿಯರಿಂಗ್ ಮತ್ತು ಕೃಷಿ ಪರಿಕರಗಳ ಸುಮಾರು